ಪರಿಸ್ಥಿತಿಯು ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಕಾಳು ಮೆಣಸನ್ನ ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳ ನಿರ್ವಹಣೆಯನ್ನ ಕುರಿತು ಮಾತನಾಡ್ತೇವೆ. ಹಾಗೆಯೇ ಮರವನ್ನ ಆಧರಿಸಿ ಉತ್ಪಾದನೆ ಮಾಡಲಾಗ್ತಾ ಇರತಕ್ಕಂತಹ ಸಾಂಬಾರ ಪದಾರ್ಥಗಳ ನಿರ್ವಹಣೆಯನ್ನು ಕೂಡ ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಈಶ್ವರಪ್ಪ ನೂಲ್ವಿ ಅವರು ನಮ್ಮೊಂದಿಗೆ ಇದ್ದಾರೆ. ನೂಲ್ವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮನ್ಸೂನ್ ಅವರಿಗೆ, ಎಲ್ಲ ರೈತ ಬಂಧರಿಗೂ ನಮಸ್ಕಾರಗಳು. ಕಾಳುಮೆಣಸಿನ ಇವತ್ತು ಹೆಚ್ಚು ಪ್ರದೇಶದಲ್ಲಿ ಸಾಗುವಳಿಯನ್ನ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಷ್ಟೇ ಹೆಚ್ಚು ಪ್ರಮಾಣದಲ್ಲಿ ರೋಗ ಮತ್ತೆ ಕೀಟಗಳು ಕೂಡ ಬಾಧಿಸ್ತಾ ಇದ್ದಾವೆ. ಸಾಮಾನ್ಯವಾಗಿ ಕಾಳುಮೆಣಸನ್ನ ಬಾಧಿಸ್ತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವ್ದು? ಕಾಳುಮೆಣಸಿಗೆ ಇತ್ತಿತ್ತಲಾಗಿ ಒಳ್ಳೆ ರೇಟ್ ಬರ್ತಾ ಇದೆ, ಅದರಿಂದ ನಮ್ಮ ಭಾಗದ ರೈತರು ಹೆಚ್ಚಿನ ಆಸಕ್ತಿ ವಹಿಸಿ ಕಾಳುಮೆಣಸಿನ ಬಳ್ಳಿಗಳನ್ನು ಉಳಿಸಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಮುಖ್ಯವಾಗಿ ಬರುವಂತಹ ರೋಗ ಅಂದ್ರೆ ಶೀಘ್ರ ಸೊರಗು ರೋಗ, ಕ್ವಿಕ್ ವಿಲ್ಟ್ ಅಂತಾನೆ ಹೇಳ್ತೀವಿ. ನೀವು ತೋಟ ಏನಾದ್ರು ನೋಡದೇನೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ವಾರದಲ್ಲಿ ಇದು ಪೂರ್ತಿ ತೋಟನ ಹಾಳು ಮಾಡುತ್ತೆ, ಒಂದೇ ವಾರದ ಅಂತರದಲ್ಲಿ. ಅದರಿಂದ ನನ್ನ ವಿನಂತಿ ಏನಂದ್ರೆ ರೈತರಲ್ಲಿ ಅವರು ಡೈಲಿ ತಮ್ಮ ತೋಟಗಳನ್ನ ವಿಸಿಟ್ ಮಾಡ್ತಾ ಇರಬೇಕು. ಆಮೇಲೆ ಎಲೆಗಳಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಆಗುತ್ತೆ, ಅದು ಸುತ್ತಲೂ ಒಂದು ಹಳದಿ ರಿಂಗ್ ಅಂತ, ಈಗ ನಾವ್ ಹೆಂಗ ಗೋಲ್ಡನ್ ರಿಂಗ್ ಹಾಕೊಂತವಲ್ಲ ಕೈಗೆ, ಆತರ ಒಂದು ರಿಂಗ್ ಬರುತ್ತೆ, ಅದಿದ್ರೆ ಅದು ಖಂಡಿತ ಫೈಟೋಪ್ತರ ಡಿಸೀಸ್ ಅಂತ ಹೇಳಬಹುದು. ಶೀಘ್ರ ಸ್ವರ್ಗ ರೋಗದ ಲಕ್ಷಣಗಳು ಅದು. ಅಂತ ರೋಗ ಕಂಡು ಬಂದಲ್ಲಿ ಮೆಟ್ಲಾಕ್ಜಿಲ್ ಮ್ಯಾಂಕೋಜಬ್, ಮೆಟ್ಲಾಕ್ಜಿಲ್ 100 ಗ್ರಾಮ್, ಮ್ಯಾಂಕೋಜಬ್ ಒಂದು 500 ಗ್ರಾಮ್, ಅದನ್ನ 200 ಲೀಟರ್ ನೀರಿಗೆ ಬೆರೆಸಿ, ಅಂದ್ರೆ ಒಂದು ಡ್ರಮ್, 200 ಲೀಟರ್ ನೀರು ಅಂದ್ರೆ ಒಂದು ಡ್ರಮ್, ಆ ಡ್ರಮ್ಮಿನ ನೀರಿಗೆ ಬೆರೆಸಿ ಅದನ್ನ ನೀವು 3-4 ಲೀಟರ್ ದ್ರಾವಣನ 3-4 ಲೀಟರ್ ನೀವು ಬಡ್ಡೆಗೆ ಹಾಕಬೇಕು. ಪ್ಲಸ್ ಎಲ್ಲೆಲ್ಲಿ ಬಂದಿದೆ ಸ್ಪಾಟ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲೇ ನೀವು ಸ್ಪ್ರೇ ಕೂಡ ಮಾಡಬೇಕು. ಆಮೇಲೆ ಭೂಮಿ ಇಳಿಜಾರಿದ್ದಲ್ಲೇ ಅದು ನೀರಿನ ಅಂಶ, ಮಳೆ ಆದರೆ ನೀರು ಎಲ್ಲೆಲ್ಲಿ ಹರಿದೋಗುತ್ತೋ ಆ ಸುತ್ತಮುತ್ತಲಿನ ಗಿಡಗಳು ಕೂಡ ನೀವು ಔಷಧಿಯನ್ನ ಡ್ರಂಚ್ ಮಾಡಬೇಕು, ಪ್ಲಸ್ ಸ್ಪ್ರೇ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮನ್ನ ಇದು ಶೀಘ್ರ ಸ್ವರ್ಗದಿಂದ ನೀವು ಹತೋಟಿ ತರಬಹುದು. ಆಮೇಲೆ ನಿಮ್ಮ ಭೂಮಿ ಇಳಿಜಾರಿದ್ದಲ್ಲಿ ನೀವು ಕೆಳಗಿನ ಭಾಗದಲ್ಲಿ ಇರ್ತಾರ, ಮೇಲ್ ಭಾಗದವರು ತಮ್ಮ ತೋಟವನ್ನು ಹಾಳು ಬಿಟ್ಟಿರ್ತಾರೆ ಅಥವಾ ಏನೋ ಕಾರಣದಿಂದ ಅವರು ಚೆನ್ನಾಗಿ ಮಾಡಿರಂಗಿಲ್ಲ, ಅಂತ ತೋಟದಲ್ಲಿ ಈ ಪೈಟೋಪ್ತರ ಡಿಸೀಸ್ ಜಾಸ್ತಿ ಕಾಣಿಸಿಕೊಳ್ಳುತ್ತೆ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಆ ತೋಟದಿಂದ ನಿಮ್ಮ ತೋಟಕ್ಕೆ ಮಳೆಗಾಲದ ನೀರು ನುಗ್ಗದಂಗೆ ನಿಮ್ಮ ಬೌಂಡ್ರಿ ಏನಿರುತ್ತಲ್ಲ ಆ ಬೌಂಡ್ರಿಗೂ ಒಂದು ಕಾಲುವೆ ಮಾಡಿಕೊಂಡು ಆ ಹೊರಗಿನ ನೀರನ್ನ ಹೊರಗಡೆ ಹಾಕೋದು ತುಂಬಾ ಉತ್ತಮ. ಯಾವುದೇ ಕಾರಣಕ್ಕೂ ಅದು ಹಾಳಾದ ತೋಟದಿಂದ ನೀರು ನಿಮ್ಮ ತೋಟಕ್ಕೆ ಬರೋದಿದ್ರೆ ಅದನ್ನ ಅವಾಯ್ಡ್ ಮಾಡಿ ನೀರು ಬರದಂತೆ ತಡೆ ಹಿಡಿದು ಕಾಲುವೆ ಮಾಡಿ ಕಾಲುವೆ ಮುಖಾಂತರ ಹೊರ ಕಳಿಸೋದು ಬಾರಿ ಸೂಕ್ತ. ಯಾಕೆಂದ್ರೆ ನೀರಿನಲ್ಲಿ ಅದು ಹರಡುವಂತ ಸಾಧ್ಯತೆ ಖಂಡಿತ, ಯಾಕಂದ್ರೆ ಇದು ಮಣ್ಣಲ್ಲಿ ಸಿಲಿಂಡರ್ ಇರೋದ್ರಿಂದ ಆ ನೀರಿನ ಮುಖಾಂತರ ನಿಮ್ಮ ತೋಟಕ್ಕೆ ಬರುವಂತ ಚಾನ್ಸ್ ಇರುತ್ತೆ. ಅದರಿಂದ ನೀವು ಕಾಲುವೆ ಮಾಡಿಕೊಂಡು ಅದನ್ನ ಹೊರಗಡೆ ಹಾಕುವ ವ್ಯವಸ್ಥೆ ಮಾಡಿದ್ರೆ ತುಂಬಾ ಉತ್ತಮ. ಈ ಸೊರಗು ರೋಗವನ್ನ ಶೀಘ್ರ ಸೊರಗು ರೋಗ ಏನ್ ಹೇಳಿದ್ರು, ಇದನ್ನ ತರತಕ್ಕಂತ ರೋಗಾಣು ಯಾವ್ದು? ಇದಕ್ಕೆ ಪೈಟೋಪ್ತರ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ನಲ್ಲಿ. ಪೈಟೋಪ್ತರ ಸ್ಪೀಸೀಸ್ ಯೂಶುವಲಿ ಎಲ್ಲಾ ತೋಟದಲ್ಲಿ ಇರುತ್ತೆ, ಕೆಲವೊಂದು ಮಾತ್ರ. ಬೇಸಿಗೆಯಲ್ಲಿ ಯಾರು ಚೆನ್ನಾಗಿ ನೀರು ಕೊಡುತ್ತಾರೋ ಪ್ಲಸ್ ಬೋಡೋ ಸ್ಪ್ರೇ 2 ರೌಂಡ್ ಬಾರಿ ಇಂಪಾರ್ಟೆಂಟ್ ಇವೆಗಳು ನಾನು ಹೇಳ್ತಾ ಇರೋದು, ಸ್ವಲ್ಪ ದಯವಿಟ್ಟು ಲಕ್ಷ್ಯದಿಂದ ಕೇಳಿಸ್ಕೊಳ್ಳಿ. ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಆಮೇಲೆ ವರ್ಷದಲ್ಲಿ 2 ಸಲ, ಒಂದು ಜೂನ್ ಅಲ್ಲಿ ಇನ್ನೊಂದು ಸೆಪ್ಟೆಂಬರ್ ಅಲ್ಲಿ ಬೋಡೋ ಸ್ಪ್ರೇ ಮಾಡುವಂತ ವ್ಯವಸ್ಥೆ ಇರಬೇಕು. ಇವೆರಡು ಮಾಡಿಕೊಂಡ್ರೆ ನಿಮಗೆ 70% ಈ ಕಾಯಿಲೆನ ತಾನಾಗೆ ಕಂಟ್ರೋಲ್ ಆಗುತ್ತೆ. ಅದನ್ನ ಯಾರು ಬೇಸಿಗೆಯಲ್ಲಿ ನೀರು ಕೊಡಲ್ವೋ ಅಂತವರಲ್ಲಿ ಪರಾಗಸ್ಪರ್ಶದ ಪ್ರಾಬ್ಲಮ್ ಇರುತ್ತೆ, ಪ್ಲಸ್ ಈ ಪೈಟೋಪ್ತರ ಡಿಸೀಸ್ ಡ್ರಾಪಿಂಗ್, ಆಮೇಲೆ ಇದು ಗೆರೆ ಡ್ರಾಪಿಂಗ್ ಇವೆಲ್ಲ ಸಮಸ್ಯೆ ಇರುತ್ತವೆ. ಆದ್ದರಿಂದ ನೀರಿನ ನಿರ್ವಹಣೆ ಬೇಸಿಗೆ ಟೈಮ್ ಅಲ್ಲಿ ಬಹಳ ಮುಖ್ಯ. ಯಾವ ರೀತಿ ಮಾಡ್ಕೊಂಡು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಿಸಿ ಹೇಳ್ತೇನೆ. ನೀವು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಲಿ ಈ 4 ತಿಂಗಳು ಯೂಶುವಲಿ ಡ್ರೈ ಪೀರಿಯಡ್. ಆ ಡ್ರೈ ಪೀರಿಯಡ್ ಅಲ್ಲಿ ನಿಮಗೆ ಮಣ್ಣಿನಲ್ಲಿ ತೇವಾಂಶ ತುಂಬಾ ಗಣನೀಯವಾಗಿ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ನೀವು ಏನ್ ಮಾಡಬೇಕು, ಬಳ್ಳಿ ಬದುಕಲಿಕ್ಕೆ ಒಂದು 20-25 ಲೀಟರ್ ನೀರನ್ನ ಕೊಡಬೇಕು ಪ್ರತಿ ತಿಂಗಳು. ಇದನ್ನ ತಪ್ಪಿಸಬಾರದು, ಬಳ್ಳಿ ಬದುಕಿಸ್ಬೇಕಲ್ಲ ನಾವು, ಪೂರ್ತಿ ಒಣಗಿ ಹೋಗಬಾರದು. ಅದಕ್ಕಾಗಿ ನೀವು 20-25 ಲೀಟರ್ ನೀರು ಕೊಡಬೇಕು. ಆಮೇಲೆ ಹಿಂದಿನ ಸಾಲಿನಲ್ಲಿ ಹಿಂದಿನ ವರ್ಷದಲ್ಲಿ ಯಾವ್ಯಾವ ಬಳ್ಳಿ ಪೂರ್ತಿ ಒಣಗಿ ಹೋಗಿರ್ತಾವೋ ಅಥವಾ ಏನು ಒಂದು ಎಲೆ ಕೂಡ ಇರಲ್ವೋ ಅಂತವನ್ನ ಕಾಂಡ ಸಮೇತ, ಬೇರು ಸಮೇತ, ಎಲೆ ಸಮೇತ, ಸುತ್ತಲೂ ಬಿದ್ದ ಎಲೆ ಸಮೇತ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಹಾಕಬೇಕು, ಗೋಣಿ ಚೀಲದಲ್ಲಿ ಹಾಕಬಾರದು. ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಆಳುಗಳು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಅದನ್ನ ಹೊರಗಡೆ ತೋಟದಿಂದ ಹೊರಗಡೆ ಹಾಕುವಾಗ ಅದೇನಾದ್ರೂ ಮಣ್ಣು ಭೂಮಿಯಲ್ಲಿ ಮತ್ತೆ ಬೇರೆ ಕಡೆ ಬಿತ್ತಂದ್ರೆ ಅಲ್ಲೇ ಸ್ಪ್ರೆಡ್ ಆಗೋ ಈ ಶಿಲೀಂಧ್ರ ಅಲ್ಲೇ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ನಾನು ಹೇಳೋದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ತುಂಬಿಕೊಂಡು ಬೇರು ಸಮೇತ ತೆಗಿಬೇಕು, ಆಮೇಲೆ ಮಣ್ಣು ಸಮೇತ ತೆಗಿಬೇಕು, ಬಡ್ಡೆ ಅಡಿಯಲ್ಲಿರುವ ಮಣ್ಣು ಸಮೇತ ತೆಗಿಬೇಕು, ಒಂದು 2-3 ಕೆಜಿ. ಯಾಕಂದ್ರೆ ಅದರಲ್ಲಿ ಶಿಲೀಂಧ್ರ ಇರುತ್ತೆ, ಪೆಟ್ಟೋಪ್ತರ ಶಿಲೀಂಧ್ರ ಇರುತ್ತೆ, ಅದನ್ನು ಕೂಡ ನೀವು ತೆಗೆದು ಹೋಗಿ ಅದನ್ನ ಹೊರಗಡೆ ಒಂದು ಗುಂಡಿ ತೆಗೆದು ಅದಕ್ಕೆ ಹಾಕಿ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟು ಹಾಕ್ಬೇಕು. ಆಮೇಲೆ ಆ ಜಾಗಕ್ಕೆ ನೀವ್ ಎಲ್ಲಿ ಮಣ್ಣು ತೆಗೆದಿರ್ತೀರಿ, ಬೇರೆ ತೆಗೆದಿರ್ತಾರಲ್ಲ, ಆ ಜಾಗಕ್ಕೆ COC 2 ಗ್ರಾಮ್ಸ್ ಪರ್ ಲೀಟರ್ ಅಂದ್ರೆ 400 ಗ್ರಾಮ್ ಒಂದು ಡ್ರಮ್ಗೆ, ಡ್ರಮ್ ಅಂದ್ರೆ 200 ಲೀಟರ್, ಅದನ್ನ ಹಾಕೊಂಡು 3-4 ಲೀಟರ್ ದ್ರಾವಣನ ಅದಕ್ಕೆ ಹಾಕಿ ಆಮೇಲೆ ಸಲಿಕೆಯಿಂದ ಚೆನ್ನಾಗಿ ಅದನ್ನ ಕಲಿಸಿ ಆಮೇಲೆ ಅದನ್ನ ಬಿಟ್ಬಿಡ್ಬೇಕು ಸ್ಟೆರ್ಲೈಸ್ ಆಗಲಿಕ್ಕೆ. ಎಲ್ಲಿವರೆಗೆ? ನೆಕ್ಸ್ಟ್ ಜೂನ್ ವರೆಗೆ. ಅದನ್ನ ಈ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಲೇ ಮಾಡಬೇಕು. ಸೊ ನೆಕ್ಸ್ಟ್ ಜೂನ್ಗೆ ಅದನ್ನ ಸ್ಟೆರ್ಲೈಸ್ ಆಗಲಿಕ್ಕೆ ಬಿಟ್ಟಾಗ ಅದೇನಾಗುತ್ತೆ, ನೆಕ್ಸ್ಟ್ ಮತ್ತೆ ಪ್ಲಾಂಟಿಂಗ್ ಗೆ ಆ ಜಾಗದಲ್ಲಿ ಮತ್ತೆ ಪ್ಲಾಂಟಿಂಗ್ ಮಾಡ್ಕೋಬಹುದು. ದಪ್ಪ ಮರ ಇದ್ರೆ ಶೇಟ್ರಿ 2 ಕಡ್ಡಿ ಹಾಕಬೇಕು, ಸಣ್ಣಗೆ ತೆಳ್ಳಗೆ ಇದ್ರೆ 1 ಕಡ್ಡಿ ಹಾಕೋಬಹುದು. ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಮುಂಜಾವಿನ ಬಿಸಿಲು ಬೀಳೋದ್ರಿಂದ ಬಳ್ಳಿ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಾವು ರೆಕಮೆಂಡ್ ಮಾಡೋದು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ. ಓಕೆ, ಸೊ ಈ 4 ತಿಂಗಳಲ್ಲಿ ಈ ಕೆಲಸ ಮಾಡಬೇಕು. ಆಮೇಲೆ ಹಾರ್ವೆಸ್ಟ್ ಅನ್ನ ಯಾವುದೇ ಕಾರಣಕ್ಕೂ ಫೆಬ್ರವರಿ ನಂತರ ಹಾರ್ವೆಸ್ಟ್ ಅನ್ನ ಇಟ್ಕೋಬಾರದು, ಮುಗಿಸ್ಬಿಡಬೇಕು. ಕಾಲಾಂತರದಿಂದ ನಿಮಗೆ ಲೇಬರ್ ಸಿಗದೇ ಇರಬಹುದು, ಅಥವಾ ನೀವು ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ ಅವರು ಬರದೇ ಇರಬಹುದು, ಅವೆಲ್ಲ ನೆಪ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡಿದ್ರೆ ನಿಮ್ಮ ಮುಂದಿನ ಇಳುವರಿ, ಮುಂದಿನ ವರ್ಷದ ಇಳುವರಿಗೆ ಹೊಡೆತ ಬೀಳುತ್ತೆ, ಅದು ಕುಂಠಿತ ಆಗುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಫೆಬ್ರವರಿಯಲ್ಲಿ ಹಾರ್ವೆಸ್ಟ್ ಮುಗಿಸ್ಬಿಡಬೇಕು. ಅಂದ್ರೆ ನೆಕ್ಸ್ಟ್ ಸೈಕಲ್ ನೆಕ್ಸ್ಟ್ ಇಯರ್ ಕ್ರಾಪ್ ಕೂಡ ಫೆಬ್ರವರಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ನೀವು ಡಿಲೇ ಮಾಡಬಾರದು. ಸೊ ಅವಾಗ ಫೆಬ್ರವರಿಗೆ ಹಾರ್ವೆಸ್ಟ್ ಮಾಡದೇ ಪಕ್ಷದಲ್ಲಿ ನೀವು ಮಾರ್ಚ್ ವರೆಗೆ ಅದನ್ನ ಬತ್ಲಿಕ್ಕೆ ಬಿಡಬೇಕು. ಬಳ್ಳಿ ಬತ್ಲಿಕ್ಕೆ ಅಂದ್ರೆ ಟ್ರಸ್ ಅಂತ ಹೇಳ್ತೇವೆ ನಾವು, ಬಳ್ಳಿ ಬತ್ಲಿಕ್ಕೆ ಬಿಟ್ಟಾಗ ಮಾರ್ಚ್ 15ಕ್ಕೆ ಫಸ್ಟ್ ನೀರು, ಮೊದಲನೇ ನೀರು, ಆ ವರ್ಷದ ಮೊದಲನೇ ನೀರು ಒಂದು 80 ಲೀಟರ್ ಕೊಡಬೇಕು. 80 ಲೀಟರ್ ಯಾವ ರೀತಿ ಕೊಡಬೇಕು? ಭೂಮಿ ಇಳಿಜಾರಿದ್ದಂತ ಪಕ್ಷದಲ್ಲಿ ಸ್ವಲ್ಪ ಬೇಸಿನ್ ಟೈಪ್ ಮಾಡಿಕೊಂಡು 20 ಲೀಟರ್ ಕೊಡಿ ಒಂದು ಬಳ್ಳಿಗೆ. ಮತ್ತೆ ಮುಂದಿನ ಗಿಡಕ್ಕೆ ಹೋಗಿ, ಮತ್ತೆ ಮುಂದಿನ ಗಿಡಕ್ಕೆ ಹೋಗಿ, ಅದೇ ಒಂದು ರೌಂಡ್ ಒಂದು ಸರ್ಕಲ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಮತ್ತೆ 20 ಲೀಟರ್ ಕೊಡಿ, ಥರ್ಡ್ ರೌಂಡ್ ಮತ್ತೆ 20 ಲೀಟರ್ ಕೊಡಿ, ಫೋರ್ತ್ ರೌಂಡ್ ಮತ್ತೆ 20 ಲೀಟರ್ ಕೊಡಿ. ನಮ್ಮ ಉದ್ದೇಶ ಇಷ್ಟೇ, ನೀರು ಹರಿದು ಹೋಗಬಾರದು, ನೀರು ಭೂಮಿಯಲ್ಲಿ ಇಂಗ್ಬೇಕು. ಮೆಣಸಿನ ಬಳ್ಳಿಗೆ ತಾಯಿ ಬೇರೆ ಇರೋದ್ರಿಂದ ಆ ಬೇರು ಎಲ್ಲಿವರೆಗೆ ಇರುತ್ತೋ, ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನೀರು ಚೆನ್ನಾಗಿ ಉಣಬೇಕು. ಭೂಮಿ ಉಂಡಾಗ ಮಾತ್ರ ಇದಕ್ಕೆ ಒಳ್ಳೆ ರಭಸದಿಂದ ಗೆರೆಗಳು ಬರ್ತವೆ. ಆಮೇಲೆ ಪ್ರತಿಯೊಂದು ಗೆರೆಯಲ್ಲೂ ಹೆಣ್ಣು ಹೂವಿನ ಪ್ರಮಾಣ, ಗಂಡು ಹೂವಿನ ಪ್ರಮಾಣ ಸರಿ ಪ್ರಮಾಣದಲ್ಲಿ ಏಕಕಾಲಕ್ಕೆ ಅರಳಿ ಆಮೇಲೆ ಪರಾಗಸ್ಪರ್ಶ ಆಗುತ್ತೆ. ಪರಾಗಸ್ಪರ್ಶ ಆದ್ಮೇಲೆ ಕಾಯಿ ಕಟ್ಟತ್ತೆ. ಜೂನ್ ತಿಂಗಳೊಳಗೆ ಯಾರ ತೋಟದಲ್ಲಿ ಕಾಯಿ ಕಟ್ಟುತ್ತೋ ಅಂತವ್ರ ತೋಟದಲ್ಲಿ ಯಾವುದೇ ಈ ರೋಗ ಸಮಸ್ಯೆ, ಪೈಟಾಪ್ತರ ಡಿಸಿ ಸಮಸ್ಯೆ ಬರಲ್ಲ. ಆಮೇಲೆ ಡ್ರಾಪಿಂಗ್ ಕೂಡ, ಗೆರೆಗಳು ಡ್ರಾಪಿಂಗ್ ಕೂಡ ಆಗಲ್ಲ. ಇನ್ನೇನು ಮತ್ತೆ ಇಷ್ಟೆಲ್ಲ ಕೊಟ್ಟ ಮೇಲೆ ಮತ್ತೆ ಮಳೆಗಾಲ ಬರುವವರೆಗೂ ಸೆಕೆಂಡ್, ಥರ್ಡ್, ಫೋರ್ತ್ ಸಬ್ಸಿಕ್ವೆಂಟ್ ಇರಿಗೇಷನ್ ಏನಿದೆಯಲ್ಲ ಅದನ್ನ ನೀವು ನಿಮ್ಮ ಭೂಮಿಯ ತೇವಾಂಶದ ಅನುಗುಣವಾಗಿ ಹದ ಅಂತ ಹೇಳ್ತೇವೆ ನಾವು, ಹೌದು, ಹದ ನೋಡಿ, ಹದ ನೋಡಿ ನೀರು ಕೊಡಬೇಕು. ಸ್ಯಾಂಡಿ ಸಾಯಿಲ್ ಇದ್ರೆ ಬೇಗ ಬೇಕಾಗುತ್ತೆ ನೀರು. ಆಮೇಲೆ ಕ್ಲೇಯಿ ಸಾಯಿಲ್ ಟೈಪ್ ಇದ್ರೆ, ಲೋಮಿ ಸಾಯಿಲ್ ಇದ್ರೆ ನೀರು ಲೇಟ್ ಆಗಿ ಕೊಟ್ಟರು ಒಂದು 12 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕೊಟ್ಟರು ಏನು ತೊಂದರೆ ಇಲ್ಲ, ಡ್ರೈ ಆಗಬಾರದು. ಸೊ ಇದನ್ನ ಮಾಡ್ತಾ ಹೋಗಿ, ಈ ಮಧ್ಯದಲ್ಲಿ ಏನಾದ್ರೂ ನಿಮಗೆ 2-3 ಬೇಸಿಗೆ ಮಳೆ ಸಿಕ್ಕರೆ ಆ ಒಂದು ವಾರದ ನೀರನ್ನ ಸ್ಕಿಪ್ ಮಾಡಿ, ಆ ವಾರ ನಿಮಗೆ ವಾಟರ್ ಕೊಡೋ ಅವಶ್ಯಕತೆ ಬರಲ್ಲ. ಇನ್ನು ಮುಂದೆ ನೀವು ಸೇಡ್ ಲಾಪಿಂಗ್ ಮಾಡಬೇಕಾದ್ರೆ ಅರೇಬಿಕಾ ಇದ್ದರೆ ಸೇಡ್ ಅನ್ನ ಜಾಸ್ತಿ ಇಟ್ಕೊಳ್ಳಿ, ರೋಬಸ್ಟ ಇದ್ದಲ್ಲಿ ಸೇಡ್ ಅನ್ನ ಕಡಿಮೆ ಇಟ್ಕೊಳ್ಳಿ. ನೆರಳು ಸೊ ನೆರಳನ್ನ ನೀವು ಅರೇಬಿಕಾ ಕಾಫಿ ಇದ್ದವರು ಜಾಸ್ತಿ ಇಟ್ಕೋಬೇಕು, ರೋಬಸ್ಟ್ ಇದ್ದವರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅದನ್ನ ನೀವು 2-3 ಮಳೆ, ಬೇಸಿಗೆ ಮಳೆ ಬಿದ್ದ ಮೇಲೆ ಸೇಡ್ ಲಾಪಿಂಗ್ ನಿರ್ವಹಣೆ ಮಾಡಿದ್ರೆ ಸಾಕು. ಇನ್ನ ನೀವು ಜೂನ್ ಅಲ್ಲಿ ಬೋಡೋ ಸ್ಪ್ರೇ ಕಂಪಲ್ಸರಿ ಕೊಡಬೇಕು. ಪಲ್ಸ್ ಬಡ್ಡೆಗೆ ಸಗಣಿ ಗೊಬ್ಬರ FIM ಅಂತ ಹೇಳ್ತೇವೆ, ವೆಲ್ ಡಿಕಾಂಪೋಸ್ಡ್ ಅಂದ್ರೆ ಚೆನ್ನಾಗಿ ತಿಪ್ಪೆಯಲ್ಲಿ ಕಳೆದಂತ ಸಗಣಿ ಗೊಬ್ಬರನ, ಹಸಿ ಸಗಣಿ ಹಾಕಬೇಡಿ ದಯವಿಟ್ಟು, ಚೆನ್ನಾಗಿ ಕಳೆದಂತ ಸಗಣಿನ ಒಂದು 5-10 ಕೆಜಿ ವರೆಗೆ ಒಂದು ಗಿಡಕ್ಕೆ ಪ್ರತಿ ವರ್ಷ ಹಾಕಬೇಕು. ಪ್ರತಿ ವರ್ಷ ಆಗದೇ ಇದ್ರೂ ಸಹಿತ 2 ವರ್ಷಕ್ಕೊಮ್ಮೆ ಹಾಕಲೇಬೇಕು. ಆಮೇಲೆ ನಿಮಗೆ ರಾಸಾಯನಿಕ ಗೊಬ್ಬರ ಕೊಡೋದಾದ್ರೆ ಅದನ್ನ ಜೂನ್ ತಿಂಗಳಲ್ಲೇ ಕೊಟ್ಬಿಡಿ. ಓಕೆ, DAP ಪ್ಲಸ್ ಪೊಟ್ಯಾಶ್ ಅಥವಾ NPK ಮಿಕ್ಸರ್ ಯಾವ್ದಾದ್ರು ಕೊಡಬಹುದು. 100-150 ಗ್ರಾಮ್ ಇಳುವರಿ ಕೊಡುವಂತ ಬಳ್ಳಿಗೆ, ಸಣ್ಣ ಬಳ್ಳಿ ಇದ್ರೆ ಇನ್ನು ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ರೆ ಒಂದು 50-70 ಗ್ರಾಮ್ ಈ ಗೊಬ್ಬರ ಕೊಟ್ಟರೆ ಸಾಕು. ಆಮೇಲೆ ಜುಲೈ ತಿಂಗಳಲ್ಲಿ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಮಳೆ ಜಾಸ್ತಿ ಇರುತ್ತೆ, ಅತಿ ಕಂಟಿನ್ಯೂಸ್ ಆಗಿ ಮಳೆ ಹಿಡಿದ್ರೆ ಬಸಿಗಾಲುವೆ ಮಾಡ್ಕೊಳ್ಳಿ. ಬಸಿಗಾಲುವೆ ಮಾಡಿಕೊಂಡು ಒಂದು 70-75 ಗ್ರಾಮು 100 ಗ್ರಾಮು ಬರೀ ಪೊಟ್ಯಾಶ್ ಗೊಬ್ಬರ 15 ದಿನ ಅಂತರದಲ್ಲಿ 2 ರೌಂಡ್ ಕೊಡಿ. ಸೊ ದಟ್ ಬಳ್ಳಿಯ ಹೊಸ ಬೇರೆ ಅವು ಕೊಳೆಯೋದಿಲ್ಲ ಮತ್ತೆ ಗಿಡಗಳು ಚೆನ್ನಾಗಿರ್ತವೆ. ಆಮೇಲೆ ಇದ್ರ ಮಧ್ಯದಲ್ಲಿ ಏನಾದ್ರೂ ನಿಮಗೆ ಟ್ರೈಕೋಡರ್ಮಾ ಮತ್ತೆ ಸುಡೋಮನಸ್ ಯೂಸ್ ಮಾಡುವಂತ ಪ್ರಸಂಗ ಬಂದ್ರೆ ನಮ್ಮಲ್ಲಿ ಸಾಂಬಾರ ಮಂಡಳಿ ದೋಣಿಗಲ್ನಲ್ಲಿ ಉತ್ಕೃಷ್ಟವಾದಂತ ಟ್ರೈಕೋಡರ್ಮಾ ಮತ್ತೆ ಸುಡೋಮನಸ್ ಅನ್ನ ನಾವು ಮಾಡಿಕೊಡ್ತೇವೆ ನಿಮಗೆ. ಟ್ರೈಕೋಡರ್ಮಾ ಭೂಮಿ ಒಳಗೆ ಹಾಕ್ಲಿಕ್ಕೆ, ಸುಡೋಮನಸ್ ಸ್ಪ್ರೇ ಮಾಡ್ಲಿಕ್ಕೆ. ಅದರ ರೇಟ್ ಟ್ರೈಕೋಡರ್ಮಾದು 180 ರುಪೀಸ್, ಆಮೇಲೆ ಸುಡೋಮನಸದ್ದು 200 ರುಪೀಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಫ್ರೆಶ್ ಆಗಿ ಮಾಡಿಕೊಡ್ತೇವೆ ನಿಮ್ಮ ಎದುರಿಗೆನೆ. ಅದನ್ನ ತಗೊಂಡು ಹೋಗಿ ಟ್ರೈಕೋಡರ್ಮಾನ 1 ಲೀಟರ್ನ 1 ಡ್ರಮ್ಗೆ ಹಾಕೊಂಡು 3-4 ಏನೋ ಒಂದು ಸಗಣಿ ಗೊಬ್ಬರ ಕೊಟ್ಟಿರ್ತೇವಲ್ಲ ಜೂನ್ ತಿಂಗಳಲ್ಲಿ ಅದ್ರ ಮೇಲೆ ಹಾಕಬೇಕು. ಆಮೇಲೆ ಸುಡೋಮನಸ್ ಅನ್ನ ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡಬೇಕು. ಬಟ್ ಸುಡೋಮನಸ್ ಬ್ಯಾಕ್ಟೀರಿಯಲ್ ವಿಲ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಬೆಳೆ ವರ್ಧಕ ಗುಣ ಅದರಲ್ಲಿ ಇರೋದ್ರಿಂದ ಬಳ್ಳಿಗಳು ತುಂಬಾ ಹಸಿರಾಗಿ ಹಚ್ಚ ಹಸಿರಾಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಸೆಪ್ಟೆಂಬರ್ ದಲ್ಲಿ ನಾನು ಸೆಕೆಂಡ್ ರೌಂಡ್ ಗೊಬ್ಬರ ಕೊಡಬೇಕು, ಅದು 19 ಇರಬಹುದು ಅಥವಾ ನಿಮಗೆ ಇದೇ DAP ಮಿಕ್ಸರ್ ಅಥವಾ NPK ಮಿಕ್ಸರ್ ಇರಬಹುದು ಅದನ್ನು ಕೊಡಿ. ಆಮೇಲೆ ಸೆಕೆಂಡ್ ರೌಂಡ್ ಬುಡೋ ಸ್ಪ್ರೇನ ಸೆಪ್ಟೆಂಬರ್ ಅಲ್ಲಿ ಕೊಡಿ, ಅದು ಸೆಪ್ಟೆಂಬರ್ ಅದು ಕೊಟ್ರೆ ಇಷ್ಟು. ಇನ್ನೊಂದ್ಸಲ ಹೇಳ್ತೇನೆ ನಿಮಗೆ, 2 ಬೋಡೋ ಸ್ಪ್ರೇ ಬೇಸಿಗೆಯಲ್ಲಿ ಚೆನ್ನಾಗಿ ಅದು ನೀರಿನ ನಿರ್ವಹಣೆ ಮಾಡಿದಲ್ಲಿ ನಿಮಗೆ 70-80% ಕಾಯಿಲೆಗಳು ತಾವಾಗೆ ಕಡಿಮೆ ಆಗ್ತವೆ, ಒಳ್ಳೆ ಫಸಲು ಬರಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಿಮಗೆ ಯಾವಾಗಲೂ ಸದಾಕಾಲ ಈ ಮೆಣಸಿನ ಬಳ್ಳಿ ಕೃಷಿ ಏನಿದೆಯಲ್ಲ ಸಮೃದ್ಧವಾಗಿರುತ್ತೆ, ಆಮೇಲೆ ನಿಮಗೆ ಯಾವುದೇ ಖರ್ಚಿನ ತೊಂದರೆ ಬರಲ್ಲ. ಇನ್ನೊಂದು ಹೇಳಿದ್ರೆ ನಿಧಾನ ಸೊರಗು ರೋಗ ಅಂತ ಹೇಳಿ. ನಿಧಾನ ಸೊರಗು ರೋಗ ಇದರಲ್ಲಿ 4 ಟೈಪ್ ಇದೆ. ಒಂದು ಭೂಮಿಯಲ್ಲಿ ಹಸಿ ಕಡಿಮೆ ಆಗಿ, ಯಾಕಂದ್ರೆ ಈಗ ಮಳೆಗಾಲ ಮುಗಿದ ತಕ್ಷಣ ಡ್ರೈ ಪೀರಿಯಡ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗಲೂ ಭೂಮಿಯಲ್ಲಿ ಹಸಿ ಕಡಿಮೆ ಆಗಿ, ಹಸಿ ಅಂದ್ರೆ ತೇವಾಂಶ ಕಡಿಮೆ ಆಗಿ ಬಳ್ಳಿ ಬತ್ಲಿಕ್ಕುಂಟು ಮತ್ತೆ ಹಳದಿ ಆಗ್ಲಿಕ್ಕುಂಟು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ನಾವು ಈ ಮೊದಲು ಹೇಳ್ದಂಗೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ತಿಂಗಳಿಗೆ ಒಂದ್ಸಲ ಬಳ್ಳಿ ಬದುಕಲಿಕ್ಕೆ ಒಂದು 20-25 ಲೀಟರ್ ನೀರು ಕೊಟ್ರೆ ಸಾಕು. ಆಮೇಲೆ ಇನ್ನೊಂದು ಮೀಲಿ ಬಗ್ ಅಂತ ಬರುತ್ತೆ. ಮೀಲಿ ಬಗ್ ಅಂದ್ರೆ ಬಿಳಿ ಹೇನು ಅಂತೇಳಿ, ಅದು ಬೇರಲ್ಲಿ ಕೂಡ ಇರುತ್ತೆ, ಮೇಲೆ ಕಾಂಡದ ಮೇಲೆ ಇರುತ್ತೆ. ಕಾಂಡದ ಮೇಲೆ ಇಲ್ಲ ಬೇರಲ್ಲಿ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುದು ಅಂದ್ರೆ, ಆ ಮೀಲಿ ಬಗ್ ತಿನ್ಲಿಕ್ಕೆ ಇರಿವುಗಳು ಓಡಾಡ್ತಿರ್ತವೆ. ಆ ಇರಿವುಗಳು ಜಾಸ್ತಿ ಓಡಾಟ ಇದ್ದ ಪಕ್ಷದಲ್ಲಿ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಬೇರ್ ಒಳಗೆ ಬಿಳಿ ಹೇನು ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನೀವು ಕ್ಲೋರೋಫೈರಿಫಾಸ್ 2 mL ಪರ್ ಲೀಟರ್ ಅಂದ್ರೆ 400 mL ಒಂದು ಡ್ರಮ್ಮಿ ಹಾಕೊಂಡು ಡ್ರೆಂಚ್ ಮಾಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಬಹುದು, ಅಥವಾ ಒಂದು 2-3 ಫೀಟ್ ಕಾಂಡದಲ್ಲಿ ಇದ್ರೆ ಅದಕ್ಕೆ ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡಬಹುದು. ಇನ್ನೊಂದು ರೀತಿಯಿಂದ ಅದು ಬಳ್ಳಿ ಬತ್ತುತ್ತೆ, ಆಮೇಲೆ ಬಳ್ಳಿ ಡಲ್ ಆಗಿಬಿಡುತ್ತೆ. ಅವಾಗ ನೀವು ಬೇರುಗಳನ್ನ ತೆಗೆದು ನೋಡಿದಾಗ, ಹೊಸ ಬೇರುಗಳನ್ನ ತೆಗೆದು ನೋಡಿದಾಗ ಅಲ್ಲಿ ಗಂಟು ಇರ್ತವೆ. ಆ ಗಂಟಲ್ಲಿ ಒಂದು ಗಂಟು ಓಪನ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದರಲ್ಲಿ ಲಕ್ಷಾಂತರ ಜಂತುಗಳು ಇರ್ತವೆ ಅಂದ್ರೆ ನಿಮೆಟೋಡ್ಸ್. ಸೊ ಅದನ್ನು ಕೂಡ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡ್ರೆ, ಬಳ್ಳಿಯ ಸುತ್ತಲು ಟ್ರಯಾಂಗಲ್ ಶೇಪ್ ಅಲ್ಲಿ ಬಿದಿರಿನ ಕೋಲಿನಿಂದ 3 ಮಾಡಬೇಕು. 3 ಮಾಡಿ ಒಂದು 1/2 ಅಡಿವರೆಗೂ ಮಾಡಬೇಕು, 1/2-3/4 ಅಡಿ ಮಾಡಿ ಆ ಹೋಲ್ನಲ್ಲಿ ನೀವು ಟೊಮೆಟೊ ಪೊರೆಟೊ ಯಾವ್ದಾರ ಒಂದು ಕೆಮಿಕಲ್ ನ ಹಾಕಿ ಮುಚ್ಚಬೇಕು ಹೋಲ್ನ. ಒಂದು 20 ಲೀಟರ್ ನೀರು, ಒಂದು ಕೊಡ ನೀರು ಅದ್ರ ಮೇಲೆ ಸುರಿಯೋದ್ರಿಂದ ಯಾವ ರೀತಿ ನೀವು ಕಬ್ಬನ ಬುಟ್ಟಿಯಲ್ಲಿ ಸುಣ್ಣ ಹಾಕಿ ನೀರು ಹಾಕಿದಾಗ ಹೆಂಗ್ ಬುಗು ಬುಗು ಅಂತ ಅರಳುತ್ತೆ, ಅದೇ ರೀತಿ ಇದು ಒಳಗೆ ಭೂಮಿ ಎಲ್ಲ ಫ್ಯುಮಿಗೇಷನ್ ಆಗುತ್ತೆ. ಫ್ಯುಮಿಗೇಷನ್ ಮಾಡೋದ್ರಿಂದ ಅದು ಗಂಟಿನಲ್ಲಿರುವಂತ ಜಂತುಗಳನ್ನ ನಾವು ಸಾಯಿ ಹೊಡಿಬಹುದು, ಅವಾಗ ಬಳ್ಳಿ ತನ್ನಿಂತಾನೆ ಸರಿ ಹೋಗುತ್ತೆ. ಇದು ಇಷ್ಟು ನಿಮಗೆ ಸ್ಲೋ ವಿಲ್ಟಿಂದ ಆಗುವಂತ ತೊಂದರೆಗಳು. ಇವನ್ನೆಲ್ಲ ಈ ರೀತಿ ನೀವು ಕಂಟ್ರೋಲ್ ಮಾಡೋದ್ರಿಂದ ನೀವು ಚೆನ್ನಾಗಿ ಮೆಣಸಿನ ಫಸಲನ್ನ ತೆಗಿಬಹುದು. ಮತ್ತೊಂದು ಪ್ರಮುಖವಾಗಿ ಕಾಡ್ತಕ್ಕಂತ ರೋಗ ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ? ಎಲೆ ಚುಕ್ಕೆ ರೋಗ ಏನಂದ್ರೆ ಅದರಲ್ಲಿ ನೀವು ಇದು ಕ್ಯಾಂಪೇನ್ ಏನಂತ ಬರುತ್ತೆ, ಕಾರ್ಬೆಂಡಜಮ್ ಅಂಡ್ ಮ್ಯಾಂಕೋಜಬ್ ಅಂತೇಳಿ, ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಕಂಪೆನಿಯನ್ 2 g/L ಹಾಕೊಂಡು, ಅಂದ್ರೆ 400 g ಒಂದು ಡ್ರಮ್ಮಿಗೆ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಎಲೆ ಚಿಕ್ಕ ರೋಗನ ಕಂಟ್ರೋಲ್ ಮಾಡಬಹುದು. ಆಮೇಲೆ ಎಲೆ ಕೆಳಗಡೆ ಸ್ಕೇಲ್ ಇನ್ಸೆಕ್ಟ್ ಅಂತ ಬರ್ತವೆ, ಅದಕ್ಕೆ ನೀವು ರೋಗರ್ ಆಗ್ಲಿ ಅಥವಾ ಎಕಾಲೆಕ್ಸ್ ಆಗ್ಲಿ 2 mL ಅಂದ್ರೆ 400 mL ಪರ್ ಡ್ರಮ್ಮಿಗೆ ಹಾಕೊಂಡು ಅದನ್ನು ಕೂಡ ನೀವು ಸ್ಪ್ರೇ ಮಾಡಬಹುದು. ಎಲ್ಲದಕ್ಕೂ ಸೊರಗು ರೋಗ ಬಂದಂತ ಪಕ್ಷದಲ್ಲಿ ಔಷಧಿ ಹಾಕಿದ ಮೇಲೆ, ಏನು ನಮ್ಮ ಮೆಟ್ಲಾಕ್ ಜಿಲ್ಲೆ ಮೆಂಕೋಜಬ್ಬ ಹೇಳಿದ್ನಲ್ಲ, ಅದನ್ನ ಹಾಕಿದ ಮೇಲೆ ನಿಮ್ಗೇನಾದ್ರೂ ಬಳ್ಳಿ ಕ್ವಿಕ್ ಆಗಿ ಗ್ರೀನಿಶ್ ಆಗಬೇಕು, ಬಳ್ಳಿ ಒಂದು ಲ್ಯಾವಿಯಸ್ ಆಗಿ ಕಾಣಬೇಕಂದ್ರೆ ನಿಮ್ಗೆ ಅಕೋಮಿನ್ ಅಂತ ಬರುತ್ತೆ, ಪೊಟ್ಯಾಸಿಯಂ ಫಾಸ್ಫೋನೇಟ್, ಅದನ್ನ 1 ಡ್ರಮ್ಮಿಗೆ 1 ಲೀಟರ್ ಹಾಕೊಂಡು ಡ್ರೆಂಚ್ ಪ್ಲಸ್ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಬಳ್ಳಿಗಳು ಯಥಾ ಪರಿಸ್ಥಿತಿಗೆ ಬರ್ತವೆ, ಆಮೇಲೆ ಹಚ್ಚ ಹಸಿರಾಗಿ ಕಾಣ್ತವೆ. ಸೊ ಯಾವುದೇ ಸಮಸ್ಯೆ ಇರಲ್ಲ. ನಾನು ರೈತರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ಳೋದು, ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ, ಆಮೇಲೆ 2 ಬೋಡೋ ಸ್ಪ್ರೇ ಯಾವುದೇ ಕಾರಣಕ್ಕೂ ಬಿಡಬೇಡಿ, ತಪ್ಪಿಸಬೇಡಿ, ಅದನ್ನ ಕೊಡ್ತಾ ಇರಿ. ಅದರಿಂದ ನಿಮಗೆ ಯಾವುದೇ ಸಮಸ್ಯೆ ಬರಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ನಾವು ಇರ್ತೇವೆ, ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಯಾವುದೇ ಟೈಮ್ ಅಲ್ಲಿ ನಾವು ನಿಮಗೆ ತಕ್ಕ ಸಲಹೆ ಕೊಡ್ತಾ ಬರ್ತೇವೆ. ಕಾಳುಮೆಣಸನ್ನ ಬಳಸತಕ್ಕಂತ ಕೆಲವು ಕೀಟಗಳು ಕೂಡ ಇದ್ದಾವೆ, ಬಹಳ ಪ್ರಮುಖವಾಗಿ ಬಿಳಿ ಹೇನು ಅನ್ನುವಂಥದ್ದು. ಬಿಳಿ ಹೇನು ನಿಮಗೆ ಕ್ಲೋರೋಫೈರಿಫಾಸ್ ಅದ ಬೇರ್ನಲ್ಲಿ ಇರುತ್ತೆ, ಪ್ಲಸ್ ಕಾಂಡ ಭಾಗದಲ್ಲಿ ಇರುತ್ತೆ. ಏನಿದ್ರೆ ಮನುಷ್ಯನಿಗೆ ಯಾವ ರೀತಿ ಮನಸ್ಸಿಗೆ ನೆಮ್ಮದಿ ಇರಲ್ವೋ ಅದೇ ರೀತಿ ಇದು ಬಳ್ಳಿನ ಶಾಪ್ ಅನ್ನೋದನ್ನ ಸಕ್ ಮಾಡ್ತಾ ಇರುತ್ತೆ. ಶಾಪ್ ಸಕ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಬಳ್ಳಿ ವೀಕ್ ಆಗುತ್ತೆ. ಭೂಮಿಯಲ್ಲಿ ಬಿಳಿ ಏನಿದೆ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ ಇರಿವಿಗಳು ಓಡಾಡ್ತಾ ಇರ್ತವೆ, ಅವಾಗ ನಮಗೆ ಬಿಳಿ ಏನಿದೆ ಆ ಪ್ರದೇಶದಲ್ಲಿ ಅಂತ ಗೊತ್ತಾಗುತ್ತೆ. ಅವಾಗ ನೀವು ಕ್ಲೋರೋಫೈರಿಫಾಸ್ 400 mL ಒಂದು ಡ್ರಮ್ಮಿಗೆ ಹಾಕೊಂಡು ಆ ದ್ರಾವಣನ ಒಂದು 3-4 ಲೀಟರ್ ಒಂದು ಬುಡಕ್ಕೆ ಹಾಕೋದ್ರಿಂದ ಬಿಳಿ ಏನನ್ನ ಕಂಟ್ರೋಲ್ ಮಾಡಬಹುದು. ಇದಿಷ್ಟು ಕಾಳುಮೆಣಸಿನ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ರಿ. ಇದೇ ರೀತಿ ಇತ್ತೀಚಿನ ದಿವಸಗಳಲ್ಲಿ ಇನ್ನು ಕೆಲವು ಮರವನ್ನ ಆಧರಿಸಿದಂತಹ ಸಾಂಬಾರ ಪದಾರ್ಥಗಳ ಸಾಗುವಳಿ ಕ್ರಮಗಳು ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇದ್ದಾವೆ. ಚಕ್ಕೆ, ಲವಂಗ, ಜಾಯಿಕಾಯಿ ಈ ತರಹದನ್ನ ಇತ್ತೀಚೆಗೆ ಪ್ರಯೋಗಾತ್ಮಕವಾಗಿ ಕೆಲವರು ಕೃಷಿಕರು ಮಾಡ್ತಾ ಇದ್ದಾರೆ. ಈ ಬೆಳೆಗಳನ್ನ ನಮ್ಮ ಭಾಗದಲ್ಲಿಯೂ ಕೂಡ ಬೆಳಿಬಹುದಾ, ಬೆಳಿಬಹುದು ಅನ್ನೋದಾದ್ರೆ ಎಲ್ಲೆಲ್ಲಿ ಬೆಳಿಬಹುದು, ಅದರ ನಿರ್ವಹಣಾ ಕ್ರಮಗಳು ಹೇಗಿರಬೇಕು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನೋಡಿ, ಜಾಯಿಕಾಯಿ, ಲವಂಗ ಮತ್ತೆ ಚಕ್ಕೆ ಟ್ರೀ ಸ್ಪೈಸ್ ಅನ್ನ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬೆಳಿಬಹುದು. ಈಗಾಗಲೇ ನಮ್ಮ ಶೃಂಗೇರಿ ಭಾಗದಲ್ಲಿ ರೈತರು ಬೆಳೀತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಕೇರಳದಲ್ಲಿ ಇಡುಕಿ ಡಿಸ್ಟಿಕ್ ಅಲ್ಲಿ ಬೆಳೀತಾ ಬಂದಿದ್ದಾರೆ. ಇವನ್ ಕಲ್ಪೇಟಾ ಕೂಡದಲ್ಲಿ ಬೆಳೀತಾ ಇದಾರೆ, ಸುಲ್ತಾನ್ ಬೆತ್ತೇರಿ ಆ ಸೈಡ್ ಎಲ್ಲ. ಈಗ ನಮ್ಮ ಭಾಗದಲ್ಲಿ ನೀವು ಎಲ್ಲೆಲ್ಲಿ ಬೆಳಿಬಹುದು ಅಂದ್ರೆ ಅರಕಲಗೂಡು, ಈ ಶನಿವಾರ ಸಂತೆ, ಕುಶಾಲ್ ನಗರ ಆಜುಬಾಜು, ಬಟ್ ಈ ಕಡೆ ನಮ್ಮ ಸೋಮಾರಪೇಟೆ, ಈಗ ಬೇಲೂರು ಎಲ್ಲ ಡ್ರೈ ಪ್ಲೇಸ್ ಇದೆ ಅಂದ್ರೆ ಅರೆ ಮಲ್ನಾಡು, ಜಾಸ್ತಿ ಮಳೆ ಬೆಳೆಯಂಗಿಲ್ಲ, ಈ ಕಡೆ ಮಳೆ ಕಡಿಮೆನೂ ಆಗಲ್ಲ, ಅಂತ ಪ್ರದೇಶದಲ್ಲಿ ಇದನ್ನ ಚೆನ್ನಾಗಿ ಬೆಳಿಬಹುದು. ಲವಂಗ ಮತ್ತೆ ಚಕ್ಕೆನ ಬಾರ್ಡರ್ ಪ್ಲೇಸ್ ಅಲ್ಲಿ ಬೆಳ್ಕೊಂಡ್ರೆ, ಈಗ ನಿಮ್ ತೋಟದ ಬಾರ್ಡರ್ ಅಲ್ಲಿ ಬೆಳ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಜಾಯಿಕಾಯಿ ಮಾತ್ರ ಗದ್ದೆ ಪ್ರದೇಶದಲ್ಲಿ ಅಂದ್ರೆ ಭೂಮಿ ತೇವಾಂಶ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ಆ ಪ್ರದೇಶದಲ್ಲಿ ನಿಮ್ಗೆ ಅಡಿಕೆ ಇದ್ದಲ್ಲಿ ನೀವು ಅಡಿಕೆ ಮಧ್ಯದಲ್ಲಿ ಹಾಕೋಬಹುದು ಅಥವಾ ಸೈಡಿಗೆ ಹಾಕೋಬಹುದು, ಹಾಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಜಾಯಿಕಾಯಲ್ಲಿ ಒಂದು ಸಮಸ್ಯೆ ಇದೆ, ಅಲ್ಲಿ ಹೆಣ್ಣು ಗಿಡ ಮತ್ತು ಗಂಡು ಗಿಡ, ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಅದರಿಂದ ನೀವು ಏನ್ ಮಾಡಬೇಕು, ಗ್ರಾಫ್ಟೆಡ್ ನ ಯೂಸ್ ಮಾಡಿ. ಗ್ರಾಫ್ಟೆಡ್ ಎಲ್ಲಿ ಸಿಗುತ್ತಂದ್ರೆ ISR ಅಪ್ಪಂಗಳ ಕಾಲಿಕಟ್ಟೆಲ್ಲಿ ಇದೆ, ಅವರು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿ ಫೋನ್ ನಂಬರ್ ಅಲ್ಲಿ ಬೇಕಾದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದ ರೈತರು ನಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾ ಅವರಿಗೆ ಎಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗುತ್ತೆ ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಜಾಯಿಕಾಯಿ ಮಾತ್ರ ಇದಕ್ಕೆ ನಿಮಗೆ ತೇವಾಂಶ ಬೇಕು, ಗದ್ದೆ ಪ್ರದೇಶದಲ್ಲಿ ಹಾಕೊಳ್ಳಕ್ಕೆ ಸುಸೂಕ್ತ. ಲವಂಗ ಮತ್ತೆ ಇದು ಚಕ್ಕೆನ ನೀವು ಬಾರ್ಡರ್ ಪ್ಲೇಸ್ ಅಲ್ಲಿ ಹಾಕೋಬಹುದು ಅಥವಾ ಡ್ರೈ ಮೆಕ್ಕೆ ಗದ್ದೆಯಲ್ಲಿ ಹಾಕೋಬಹುದು. ಬಾರ್ಡರ್ ಪ್ಲೇಸ್ ಅಲ್ಲಿ ಹಾಕೊಂಡ್ರೆ ಒಂದು ಅಂತರ ಅಂದ್ರೆ 10-12 ಅಂತರ ಇಟ್ಕೊಳ್ಳಿ, ಚೆನ್ನಾಗಿ ಬುಷ್ ಟೈಪ್ ಆಗಿ ಬೆಳೆಯುತ್ತೆ. ಇದು ಬೆಳೆದ್ರೆ ನಿಮಗೆ ಮಾರುಕಟ್ಟೆನೂ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ, ಮಾರುಕಟ್ಟೆಗೆ ಸುಮಾರು ಪರ್ಚೇಸ್ ಮಾಡಕ್ಕೂ ಜನ ಬರ್ತಾರೆ, ಅವ್ರದಿಗೆಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ. ಚಕ್ಕೆಯಲ್ಲಿ ನಾನು ಈ ಮೊದಲೇ ಹೇಳಿದಂಗೆ ಶೃಂಗೇರಿಯಲ್ಲಿ ಚಕ್ಕೆನ ಚೆನ್ನಾಗಿ ಬೆಳೀತಾ ಇದಾರೆ. ಚಕ್ಕೆನ ಅವರಿಗೆ ಪ್ರೊಸೆಸಿಂಗ್ ಮೆಥಡ್ ಗೊತ್ತಿಲ್ಲ, ಅಂದ್ರೆ ಚಕ್ಕೆನ ಯಾವ ರೀತಿ ತೆಗಿಬೇಕು ಅಂತೇಳಿ. ಬಟ್ ಅವ್ರೇನ್ ಮಾಡ್ತಾರೆ, ಮೊಗ್ಗು ಏನ್ ಬರುತ್ತಲ್ಲ, ಮೊಗ್ಗು ಮತ್ತು ಚಿಗುರು, ಅದನ್ನೇ ಮಾರಿ ಒಂದು ಗಿಡದಿಂದ 10,000 ರೂಪಾಯಿ ಲಾಭ ತಗೊಳ್ತಾ ಇದಾರೆ, ಚಕ್ಕೆ ಬಿಟ್ಟು ಬರೀ ಮೊಗ್ಗು ಮಾರಿನೆ. ಅದರಿಂದ ನಮ್ಮ ರೈತರಿಗೆ ಆ ರೀತಿ ನೀವು ಮಾಡಿದ್ರೆ ನೀವು ಮಗ್ಗುನು ಮಾರಬಹುದು, ಆಮೇಲೆ ಚಕ್ಕೆ ಹೆಂಗ್ ತೆಗಿಬೇಕು ಅನ್ನೋದನ್ನ ನಾವು ಅದಕ್ಕೆ ಟ್ರೈನಿಂಗ್ ಕೊಡಿಸುವಂತ ವ್ಯವಸ್ಥೆ ಮಾಡ್ತೇವೆ. ಅದನ್ನ ಬೆಳೆದ್ರೆ ನೀವು ಇದು ಲಾಭದಾಯಕ ಬೆಳೆ. ಮೇನ್ ಬೆಳೆ ಏನಿರ್ತಲ್ಲ ನಿಮ್ಮದು, ಅಡಿಕೆ, ಕಾಫಿ ಮತ್ತೆ ಮೆಣಸು, ಏಲಕ್ಕಿ, ಅದ್ರ ಜೊತೆಗೆ ಇದೊಂದು ಸಪೋರ್ಟಿಂಗ್ ಅಂತ ಹೇಳ್ಬಹುದು ನೀವು. ಇದರಿಂದ ನಿಮ್ಮ ಖರ್ಚು ಕಂದಾಯಗಳೆಲ್ಲ ನೀಗಿ ಹೋಗ್ತವೆ. ಖಂಡಿತ ನೀವು ಬೆಳೀರಿ, ಇದರಲ್ಲಿ ಒಳ್ಳೊಳ್ಳೆ ವೆರೈಟಿಗಳು ಬಂದಿದ್ದಾವೆ ಇತ್ತಿತ್ತಲಾಗಿ ISR ಅಪ್ಪಂಗಳದಿಂದ, ನಿತ್ಯಶ್ರೀ, ನ್ಯೂವೇಶ್ರೀ ಅಂತೇಳಿ, ಅವನ್ನೆಲ್ಲ ನೀವು ಮಾಡ್ಕೋಬಹುದು. ಮತ್ತೆ ನೀವು ಎಲ್ಲಿ ಮಟೀರಿಯಲ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೇವೆ, ನೀವೇ ಹೋಗಿ ತರಬೇಕಾಗುತ್ತೆ. ಈಗಾಗಲೇ ನಮ್ಮ ಚಾಮರಾಜನಗರದಲ್ಲಿ BR ಹಿಲ್ಸ್ ಅಲ್ಲಿ ಮತ್ತೆ ಈ ಕಡೆ ಹೆಗ್ಗಡೆ ದೇವನಕೋಟೆ ಆ ಕಡೆ ಎಲ್ಲ ಇದನ್ನ ಬೆಳೀತಾ ಇದ್ದಾರೆ, ಬೆಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನಮ್ಮ ಮೊಬೈಲ್ ನಂಬರ್ ತಗೊಳ್ಳಿ, 944-77-99-162. ಇನ್ನೊಂದ್ಸಲ ಹೇಳ್ತಾನೆ, 944-77-99-162. ಎನಿ ಟೈಮ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಪೆಪ್ಪರ್ ಆಗ್ಲಿ, ಕಾರ್ಡಮಮ್ ಆಗ್ಲಿ, ಎನಿ ಸ್ಪೈಸ್ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನಾವು ನಿಮಗೆ ಏನು ಸಲಹೆ ಸೂತ್ರಗಳನ್ನು ಕೊಡ್ಲಿಕ್ಕೆ ಹಿಂದ್ ಮುಂದೆ ನೋಡಲ್ಲ. ಖಂಡಿತ ನಿಮಗೆ ನಾವು ನಿಮ್ಮ ಒಳಿತಿಗಾಗಿ ನಾವಿರ್ತೇವೆ. ನೀವು ದಯವಿಟ್ಟು ಬೆಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ, ಮುಂದೆ ಬನ್ನಿ, ಮನಸ್ಸು ಮಾಡಿ. ಒಳ್ಳೆದು ಈಶ್ವರಪ್ಪ ನೂಲಿಯವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬೆಳೆ ಬಾಧಿಸುವ ರೋಗ ಹಾಗೂ ಕೀಟಗಳ ನಿರ್ವಹಣೆ, ಅದರ ಜೊತೆಗೆ ಮರ ಆಧಾರಿತ ಸಾಂಬಾರ ಪದಾರ್ಥಗಳ ಸಾಗುವಳಿಯನ್ನು ಕೂಡ ಹೇಗೆ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ವಿವರವಾಗಿ ಇವತ್ತು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಮನ್ಸೂನ್ ಅವರೇ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ, ಈ ಕುರಿತು ಬೇಲೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಅರಕಲಗೋಡು ಬಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.